ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಅಲ್ಲಿನೂ ಮಾಡಿದರು ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ ಅಂತೇಳಿ. ಹೌದು, ಅದ್ರ ಮೂಲಕ ಸಾಕಷ್ಟು ಆರ್ ಕೆ ವಿ ಎನ್ನಲ್ಲಿ ಇದೆಲ್ಲ ಸ್ಕೀಮ್ನಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಯಶಸ್ವಿನೂ ಆಗಿದ್ದಾವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಟೆಕ್ನಿಕ್ಸ್ನು ಯಶಸ್ವಿ ಆಗಿದೆ ಸರ್. ಅಂತಂದ್ರೆ ತಾವು ಹೇಳೋ ಪ್ರಕಾರ ಈ ತಾವು ಕೃಷಿ ಹೊಂಡಗಳಾಯಿತು, ಅಲ್ಲಲ್ಲಿ ತೆಗ್ಗುಗಳನ್ನ ಮಾಡುವಂತದ್ದು, ಚೆಕ್ ಡ್ಯಾಮ್ಗಳನ್ನ, ಒಳಗಡೆಗಳನ್ನ, ರೀಚಾರ್ಜ್ ನಾಲಬಂಡು, ಪರ್ಕ್ಯುಲೇಷನ್ ಟ್ಯಾಂಕ್ಸ್, ಹೌದು, ಇವೆಲ್ಲ ಮಾಡೋದ್ರಿಂದ ನಾವು ನೀರನ್ನ ಉಳಿತಾಯ ಅಂದ್ರೆ ಜಲನಯನ ಪ್ರದೇಶಗಳು ಸೃಷ್ಟಿಯಾಗ್ತವೆ. ಸೃಷ್ಟಿಯಾಗ್ತವೆ, ಹೊಸ ಹೊಸ ಜಲನಯನ ಪ್ರದೇಶಗಳನ್ನ ನಾವು ಸೃಷ್ಟಿಯಾಗೋದ್ರಿಂದ ಅದು ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗ್ತದೆ, ಅಂತರ್ಜಲ ಮರುಪೂರಣ ಆಗ್ತದೆ, ಹಾಗೆ ಜೀವ ವೈವಿಧ್ಯಕ್ಕೆ ಇದು ಏನಾದರೂ ಸರಪಳಿಗೆ ಇದು ಸಹಾಯ ಆಗ್ತದೆ ವಾತಾವರಣಕ್ಕೆ. ಖಂಡಿತ ನೋಡ್ರಿ, ತಾವು ಹೇಳಿದಾಗೆ ಪ್ರಾರಂಭದಲ್ಲಿ ಸಕಲ ಜೀವಿಗಳಿಗೆ ನೀರೇ ಮೂಲಾಧಾರ. ನೀರು ಒಂದಪ್ಪತ್ತು ನಾವು ಊಟ ಇರಲಿಲ್ಲದ್ರೂ ಕೂಡ ನಾವು ಜೀವನವನ್ನು ನಡೆಸಬಹುದು, ಬದುಕನ್ನು ನಿದ್ದೆಯನ್ನು ಮಾಡಬಹುದು. ನೀರು ನಮಗೆ ಅದು ಹಾಗಲ್ಲ, ನಮಗೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಮಗೆ ನೀರಿನ ದಾಹ ಹೆಚ್ಚಾಗ್ತದೆ. ನಾವು ಉಪ್ಪು ನೀರು ಅಂತೂ ಕುಡಿಯಕ್ಕೆ ಆಗೋದಿಲ್ಲ, ಸಿಹಿ ನೀರೇ ಬೇಕು ಅಂತ ಹೇಳಿದಾಗೆ ಇದು ಕೇವಲ 3% ಸಿಹಿ ನೀರು ನಮಗೆ ಲಭ್ಯ ಆಗ್ತಾ ಇದೆ, ಅದು ಅಲ್ಲಲ್ಲಲ್ಲಲ್ಲಿ ಹರಿದು ಹಂಚೋಗಿದೆ. ಇದು ಹಂಚೋಗಿದೆ. ಅನಂತರ ಈಗ ಮಳೆಯ ಹಂಚಿಕೆ, ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಬಂದರೆ ಕಡಿಮೆ ಮಳೆ ಹಂಚಿಕೆ, ಈ ಕಡೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದಂಗೆಲ್ಲ ಅದು ಮಳೆ ಹಂಚಿಕೆ ಸ್ವಲ್ಪ ಜಾಸ್ತಿ ಇದೆ, ಜೊತೆ ಚಿತ್ರದುರ್ಗ ಕಡೆ ಹೋದಾಗ ಮತ್ತೆ ನೀರಿನ ಹಂಚಿಕೆ ಮಳೆಯ ಪ್ರಮಾಣ ಮತ್ತೆ ಕಡಿಮೆ ಇದೆ, ಇದು ಹೇಗೆ ಇದು ಹಂಚಿಕೆ ಆಗ್ತದೆ ಅಂತ ಹೇಳ್ತೀರಿ? ಇದು ನಾವು ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು, ಇನ್ನು ಭೌಗೋಳಿಕವಾಗಿನ ನಾವು ಹೇಳ್ಬೋದು. ಅಂದ್ರೆ ಒಂದು ಪ್ರದೇಶ ಎತ್ತರವಾಗಿ ತಪ್ಪಂದ್ರೆ, ಅಂದ್ರೆ ಎಲಿವೇಶನ್ ಅಂತ ಕರಿತೀವಿ ಸರ್, ಎಲಿವೇಶನ್ ಅಂತ ಕರಿತೀವಿ, ಅಲ್ಟಿಟ್ಯೂಡ್ ಅಂತ. ಆ ಪ್ರದೇಶ ಎತ್ತರ ಪ್ರದೇಶ ತಪ್ಪಂದ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಆಫ್ ದ ಮಳೆ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ರಾಯಚೂರಿನಲ್ಲಿ 650 mm ಸರಾಸರಿ ಮಳೆ ವಾರ್ಷಿಕ. ಇಲ್ಲಿ ಇರತಕ್ಕಂತ ಎಲಿವೇಶನ್ ಎಷ್ಟಿದೆ ಅಂದ್ರೆ 450 meters ಇದೆ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶ ಇರತಕ್ಕಂಥದ್ದು 450 meters. ಹೌದು, ಬೀದರು 600-750 ತನ ಎಲಿವೇಷನ್ ಇದೆ, ಅಷ್ಟು ಅಲ್ಟಿಟ್ಯೂಡ್ನ ಅಷ್ಟು ಎತ್ತರದಲ್ಲಿ ಇದೆ. ಹೌದು, ಅಲ್ಲಿ ನಾವು 800 mm ಕ್ಕಿಂತ ಹೆಚ್ಚು ಮಳೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಅಂದ್ರೆ ಸಮುದ್ರ ಮಟ್ಟದಿಂದ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ನೀರಿನ ಒಂದು ಪ್ರಮಾಣ ಬೀಳುವಂತ ಪ್ರಮಾಣ ಹೆಚ್ಚಿರ್ತದೆ. ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವಂತ ಪ್ರದೇಶಗಳಲ್ಲಿ ಇದು ಕಡಿಮೆ ಆಗ್ತದೆ. ಇದೇ ನೋಡ್ರಿ, ಬಳ್ಳಾರಿನಲ್ಲಿ 350 ಎಲಿವೇಶನ್ ಇದೆ, ಅಲ್ಲಿ 600 ಕಡಿಮೆ ಮಳೆ ಆಗ್ತಾ ಇದೆ. ಹೌದೌದು, ಅದೇ ಮತ್ತೆ ನಾವು ಊಟಿ ಅಂತ ಕರಿತೀವಿ, ಅಲ್ಲಿ ಊಟಿ ಸಮುದ್ರ ಮಟ್ಟದಿಂದ 2000 meters ಅಷ್ಟು ಎತ್ತರ ಇದೆ. ಹೌದು, ಸಮುದ್ರ ಮಟ್ಟದಿಂದ ಅಲ್ಲಿ 2000 mm ಹೆಚ್ಚು ಮಳೆ. ಈಗ ಆಗುಂಬೆಗಳಲ್ಲಿ, ಶಿವಮೊಗ್ಗಗಳಲ್ಲಿ, ಮಲೆನಾಡು ಭಾಗಗಳಲ್ಲಿ ಸಮುದ್ರ ಮಟ್ಟ, ಕೊಡಗು, ಹೌದು, ಮಡಿಕೇರಿ ಆ ಕಡೆ ಎಲ್ಲ ಏನಾಗ್ತದೆ ಮತ್ತಿಷ್ಟು, ಯಾಕಂತಂದ್ರೆ ಅಲ್ಲಿ ಹೆಚ್ಚು ಗುಡ್ಡಗಾಡ ಪ್ರದೇಶಗಳು, ಎತ್ತರ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರ ಪ್ರದೇಶ ಇರತಕ್ಕಂತ ಇರೋದ್ರಿಂದ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಳೆ ಹೆಚ್ಚಾಗ್ತದೆ. ಅಲ್ಲಿ ಮಳೆ ನೀರ ಒಂದು ನೆರಳಿನ ಪ್ರದೇಶ ನಮ್ದಾಗ್ತದೇನೋ. ಎಸ್ ಎಸ್, ಅಲ್ಲಿ ಬಿದ್ದ ಮೇಲೆ ಮತ್ತೆ ಈ ಕಡೆ ನೆರಳು, ಈ ಕಡೆ ನಮ್ಮ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಸರ್ ಅಲ್ಲಿ ಗಿಡ ಹೆಚ್ಚಿರ್ತವ, ಅರಣ್ಯೀಕರಣ ಹೆಚ್ಚಿರ್ತದೆ, ಹಂಗಾಗಿ ಆಟೋಮೆಟಿಕ್ ಅಲ್ಲಿ ಮಳೆ ಹೆಚ್ಚಾಗ್ತದೆ. ಮೋಡಗಳನ್ನ ಅಲ್ಲೇ ತರದು ಅಲ್ಲಿ ನೀರು ಮಳೆನ ಸುರಿಯಕ ಅನುಕೂಲ ಆಗ್ತದೆ. ಅಂತಂದ್ರೆ ಮಳೆಯ ಒಂದು ಹಂಚಿಕೆಯಲ್ಲಿ ತಾವು ಈ 3 ಕಾರಣಗಳು ಬಹಳಷ್ಟು ಪ್ರಮುಖವಾಗಿರುತ್ತದೆ. ಸಮುದ್ರ ಮಟ್ಟ ಹೆಚ್ಚಾದಂಗೆಲ್ಲ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ತದೆ. ಇಲ್ಲಿ ರಾಯಚೂರಿಗೆ ಬಂದ್ರೆ ಈಗ ನಮ್ಮ ಒಂದು ವಾರ್ಷಿಕ ಮಳೆ ಪ್ರಮಾಣ ಹೇಳಿದ್ರಿ, 620-650, ಇದು ವರ್ಷದಿಂದ ವರ್ಷಕ್ಕೆ ಮತ್ತೆ ವೇರಿಯೇಷನ್ ಆಗ್ತದೆ. ವೇರಿಯೇಷನ್ ಆಗ್ತದೆ, ನಾವು 10 ಎವರೇಜ್ ತಗೊಂತೀವ್ರಿ, 10 ಹೆಚ್ಚನೂ ಆಗ್ಬೋದು ಕಡಿಮೆನೂ ಆಗೋ ಚಾನ್ಸಸ್ ಇರ್ತದೆ, ಬಟ್ ಎವರೇಜ್ ಅಂದಾಗ ಈಗ ಪ್ರಸ್ತುತ 650 mm ಇದೆ. ಅದು ಅತಾವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ, ಅತಿವೃಷ್ಟಿ, ಹೀಗೆ ಒಂದು ಬೇರೆ ಬೇರೆ ಒಂದು ಸನ್ನಿವೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚು ಕಡಿಮೆ ಆಗ್ತದೆ. ಜೊತೆಗೆ ಈಗ ತಾವು ಹೇಳಿದ ಪ್ರಕಾರ ಕಡಿಮೆ ನೀರಿನ ಒಂದು ಬೀಳುವಂತಹ ಒಂದು ಪ್ರದೇಶದಲ್ಲಿ ಈ ಮಣ್ಣಿನ ಸಂರಕ್ಷಣೆಗೆ ಬಹಳಷ್ಟು ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕಾಗ್ತದೆ. ತಾವೇನು ಹೇಳ್ತೀರಿ? ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶದಲ್ಲಿ ನೀರು ಅಭಾವ ಇರ್ತದೆ. ನಾವು ಡ್ರೈಲ್ಯಾಂಡ್ ಅಂತ ಕರಿತೀವಿ, ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತಲೂ ಕರಿತೀವಿ. ಹೆಚ್ಚು ನಾವು ಬೆಳೆಗಳೆಲ್ಲ ಮಳೆ ಮೇಲೇ ಆಶ್ರಯವಾಗಿರ್ತವೆ, ಹಂಗಾಗಿ ಬಿದ್ದಂಥ ಮಳೆ ನೀರನ್ನು ನಾವು ಯಚೇತವಾಗಿ ನಾವು ಸಂಗ್ರಹಣೆ ಮಾಡಲೇಬೇಕು. ಹೌದು, ಮಾಡೋದ್ರಿಂದ 2 ಕ್ರಾಪ್ ತೊಗೊಳಕ್ಕೆ ಅನುಕೂಲ ಆಗ್ತದೆ, 2 ಬೆಳೆ ತೊಗೊಳಕ್ಕೆ ಆಗ್ತದೆ. ಇಲ್ಲಾಂತಂದ್ರೆ ಒಂದೇ ಬೆಳೆಗೆ ನಾವು ಸೀಮಿತವಾದ ಪರಿಸ್ಥಿತಿ ಬರ್ತದೆ. ಹೌದು, ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ 2 ಬೆಳೆ ತೊಗೊಳೋದು ಭಾಳ ಕಷ್ಟ ಆಗಿದೆ. ಹೌದು, ಈ ಕಡೆ ಎಲ್ಲ 650 ಹೆಚ್ಚು ಮಳೆ ಹಾಕಂಗಿಲ್ಲ. ಇದ್ರ ಜೊತೆಗೆ ಅಲ್ಲಿ ಒಂದೊಂದು ಸರ್ತಿ ಏನಾಗ್ತದೆ, ಭಾಳ ಮಳೆ ಆಗ್ತದೆ. ಈ ವರ್ಷ ನೋಡ್ರಿ ಭಾಳ ಮಳೆ ಆಯಿತು, ಭಾಳ ಮಳೆ ಆಗಿದ್ರಿಂದ ಏನಾಗ್ತದೆ, ಮತ್ತೆ ಅಲ್ಲಿ ಮಣ್ಣಿನ ಸವಕಳೆ, ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಮಣ್ಣಿನ ಸವಕಳೆ ಆಗೋದು, ಮತ್ತೆ ಬೆಳೆಗೆ ಹೆಚ್ಚಾಗುತ್ತೆ, ಕೀಟ ರೋಗಗಳ ಒಂದು ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ, ಈ ತರ ಬೇರೆ ಬೇರೆ ಸಮಸ್ಯೆಗಳನ್ನು ಆಗ್ತವೆ. ಬಟ್ ಅದನ್ನ ನಾವು ವೈಜ್ಞಾನಿಕವಾಗಿ ನಾವು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕ ಸಲಹೆಗಳ ಮೂಲಕ ನಾವು ಅದನ್ನ ಪರಿಹಾರಗಳನ್ನು ತಗೊಳ್ಬೇಕಾಗ್ತದೆ. ತಾವು ಹೇಳಿದಾಗೆ ಹೊಸ ಹೊಸ ಜಲಮೂಲಗಳನ್ನ ನಾವು ಸೃಷ್ಟಿ ಮಾಡಬೇಕನ್ನೋದು. ನಾವು ನೋಡಿದ ಹಾಗೆ ಅಲ್ಲಿ ಯಾರು ಕೃಷಿ ಹೊಂಡಗಳನ್ನು ಮಾಡಿ ಬಿಡ್ದಂತಹ ನೀರನ್ನು ಯಾರು ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಅವರು ಎರಡು ಬೆಳೆಯನ್ನ ಬೆಳುವಂತಹ ಸಾಮರ್ಥ್ಯ ಆರೈತೆ. ಈಗ ಯಾರು ನೀರನ್ನ ಸಂಗ್ರಹಣೆ ಮಾಡೋದಿಲ್ಲ, ಅವರು ಕೇವಲ ಮಳೆ ನೀರಿನ ಮೇಲೆ ಯಾರು ಅವಲಂಬನೆ ಆಗಿರ್ತಾರೆ, ಅವರು ಸ್ವಾಭಾವಿಕವಾಗಿ ಒಂದೇ ಬೆಳೆಯನ್ನು ಅಂದ್ರೆ ನೀರನ್ನ ಯಾರು ಸಂಗ್ರಹಣೆ ಮಾಡ್ತಾರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತದ್ದು ತಾವು ಮಾತು. ಅಂತ ರೈತ ಬಾಂಧವರು ಹೊಸ ಜಲಮೂಲಗಳ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕಾಗಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಅವರ ಜಮೀನಲ್ಲಿ ಅಳವಡಿಸಿಕೊಂಡು ಇಳುವರಿ ಹೆಚ್ಚು ಪಡೆಯಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ತಾವು ಹೇಳಿದಂಗೆ ಈಗ ಹೂಳು ತುಂಬಿರುವಂಥದ್ದನ್ನು ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಬೇಕನ್ನ. ಹೌದೌದು, ಸಾಮರ್ಥ್ಯ ಸಂಗ್ರಹಣ ಸಾಮರ್ಥ್ಯ ಹೆಚ್ಚಾಗಬೇಕು ಹೆಚ್ಚಾಗಬೇಕಾಗಿ. ಜೊತೆಗೆ ಈಗ ಮಲ್ಲಿಕಾರ್ಜುನ ದಂಡು ಸರ್ ಅವರು ಈಗ ಜಲಚಕ್ರ ಬಹಳ ಮುಖ್ಯ, ಇದು ಹೇಗೆ ಕ್ರಿಯೇಟ್ ಆಗುತ್ತೆ, ಇದರ ರಚನೆ ಹೇಗಿರ್ತದೆ ಜಲಚಕ್ರ ಮಳೆ? ಜಲಚಕ್ರ ಅಂದರೆ ನಾವು ಭೂಮಿ ಏನಾಗ್ತದೆ ಅಂತಂದರೆ ಸೂರ್ಯನ ಶಾಖದಿಂದ ನೀರು ಸಮುದ್ರ ಮತ್ತು ನದಿ ಮೂಲಕ ಮತ್ತು ಕೆರೆಗಳ ಮೂಲಕ ಹಾವಿ ಆಗ್ತದೆ. ಆ ಸೂರ್ಯನ ಶಾಖ ಹಾವಿಯಾಗಿ ಮೇಲೆ ಸೇರ್ತದೆ, ಮೋಡಗಳಲ್ಲೇ ಸೇರ್ತದೆ. ಆ ಮೋಡಗಳಲ್ಲಿ ಸೇರಿದಾಗ ಧನ ಮತ್ತು ಋಣ ಘರ್ಷಣೆಯಿಂದ ಮುಂದೊಂದು ದಿನ ಮಳೆಗಾಲದಲ್ಲಿ ಆ ಮಳೆ ರೂಪದಲ್ಲಿ ಮಳೆಯಾಗಿ ಮತ್ತೆ ಭೂಮಿ ಸೇರ್ತದೆ ಮಳೆಗಾಲದಲ್ಲಿ. ಹೌದು, ಅಂದರೆ ಮಳೆಗಾಲ ಅಂದರೆ ನಮ್ಮ ಇದರಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತು ಪ್ರಾರಂಭ ಅಕ್ಟೋಬರ್ ಪ್ರಾರಂಭ ತನಕ ಮಳೆಗಾಲ ಇರ್ತದೆ ಈ ಇತ್ತೀಚೆಗೆ. ಹೌದು, ಆ ಟೈಮ್ನಲ್ಲಿ ಮಳೆ ಬರ್ತದೆ, ಆ ಮಳೆ ಬಂದಾಗ ಮತ್ತೆ ಭೂಮಿ ಸೇರ್ತದೆ. ಹೌದು, ಘನೀಕರಣ ಆಗಿ ಮತ್ತೆ ಹಳ್ಳ ಸಮುದ್ರ ಮತ್ತೆ ನದಿ ಸೇರ್ತದೆ, ಮತ್ತೆ ಅದು ಸೂರ್ಯನ ಶಾಖದಿಂದ ಮತ್ತೆ ಮೋಡ ಸೇರಿ ರಿಪಿಟೇಷನ್ ಸೈಕಲ್ ಆಗ್ತಾನೆ ಇರ್ತದೆ. ಹಾಗೆ ಮತ್ತೆ ಅದನ್ನ ಬಿದ್ದಂತ ಮಳೆ ನೀರನ್ನು ನಾವು ಹೆಚ್ಚು ಹೆಚ್ಚೆಚ್ಚವಾಗಿ ಬಳಸ್ಕೊಳ್ಳೋದ್ರಿಂದ ನಾವು ಇಳುವರಿ ಹೆಚ್ಚುತ್ತೇವೆ. ಅಂದ್ರೆ ಮಳೆ ನೀರು ಯಾವಾಗ ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಬಿದ್ದಂತ ಮಳೆ ನೀರನ್ನ ನಾವು ಎಷ್ಟು ಸಮರ್ಥವಾಗಿ ಬಳಸ್ಕೋಬೇಕು ಅನ್ನೋದು ಅದು ನಮ್ಮ ಮೇಲೆ ಅವಲಂಬನೆ ಆಗಿರುವಂತದ್ದು. ಈಗ ಮುಂಗಾರಿನಲ್ಲಿ 71% ಅಷ್ಟು ಮಳೆ ಆಗ್ತದೆ. ನಾವು 100% ತಗೊಂಡಾಗ 71% ಅಷ್ಟು ಮುಂಗಾರಿನಲ್ಲಿ ಮಳೆ ಆಗ್ತದೆ, ಹೆಚ್ಚಿನ ಪ್ರಮಾಣ ಮುಂಗಾರಿನಲ್ಲಿ ಆಗ್ತದೆ 71% ಅಷ್ಟು. ಹೌದು, ಹಿಂಗಾರು ಮಳೆ ನಮಗೆ ಹಿಂಗಾರಿನಲ್ಲಿ 16% ಅಷ್ಟು ಆಗ್ತದೆ. ಇನ್ನು ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಖಾಲಿ 13% ಅಷ್ಟಾಗ್ತದೆ. ಅದು ಅಕಾಲಿಕ ಮಳೆ, ಅಕಾಲಿಕ ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ ಹೇಳ್ತೀವಿ, ಅಡ್ಡ ಮಳೆ ಅಂತ. ಅದು ಜನವರಿ ಫೆಬ್ರವರಿ ಆ ಟೈಮ್ನಲ್ಲಿ ಆಗ್ತಿರ್ತದೆ, ಕಡಿಮೆ 13% ಅಷ್ಟಾಗ್ತದೆ. ಹಂಗಾಗಿ ನಾವು ಮುಂಗಾರಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಅದನ್ನ ನಾವು ಆ ಮಳೆನ ನಾವು ಕ್ಯಾಚ್ ಮಾಡಿಕೊಂಡು ಆ ನಾವು ಕೆರೆಗಳಲ್ಲಿ ಕೃಷಿ ಹೊಂಡಗಳಲ್ಲಿ ನದಿಗಳಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಹಿಂಗಾರಿಗೆ ಆ ನೀರನ್ನು ನಾವು ಬಳಸ್ಕೊಬೇಕಾಗ್ತದೆ. ನೋಡ್ರಿ, ವೈಜ್ಞಾನಿಕವಾಗಿ ಯಾರು ಜಾಣತನದಿಂದ ಕೃಷಿಯನ್ನು ಮಾಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾರು ಮಾಡ್ಕೋತಾರೆ ಅವರು ಕೃಷಿಯಲ್ಲಿ ಲಾಭವನ್ನು ಪಡಿತಾರೆ ಅನ್ನೋದು ವಾಸ್ತವಿಕ ಅಂಶ. ನಮ್ಮ ಕೃಷಿ ಅವಲಂಬನೆ ಆಗಿರೋದೇ ನೀರಿನ ಮೇಲೆ. ಹೌದು, ಯಾವುದೇ ಒಂದು ತಂತ್ರಜ್ಞಾನಗಳಿದ್ರು ಕೂಡ ಈ ಒಂದು ಭೂಮಿಗೆ ನೀರೇ ಒಂದು ಪ್ರಾಥಮಿಕ ಹಾಗೂ ಅನಿವಾರ್ಯ ಮೂಲ ಅಂತ ಹೇಳಬಹುದು. ಏನೇಳಕ್ಕೆ ಕಷ್ಟಪಡ್ತೀರಿ, ಮಣ್ಣು ಮತ್ತು ನೀರು ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹತ್ವ. ಅದು ನೀರು ಮತ್ತೆ ಮಣ್ಣನ್ನು ಬಿಟ್ಟರೆ ನಾವು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಬೇರೆ ನಮಗೆ ಅಷ್ಟು ಸೂಕ್ತವಾದಂತಹ ಒಂದು ಪರಿಸರ ವಾತಾವರಣ ನಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮಣ್ಣು ಮತ್ತು ನೀರು ಇವುಗಳನ್ನು ರೈತ ಬಾಂಧವರು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೋಬೇಕಂತ ಹೇಳ್ತೀರಿ? ಯಾವ ರೀತಿ ಅಂತಂದರೆ ಸರ್, ನಾವು ಕೆಲವೊಂದು ಕ್ರಮಗಳು ಅಥವಾ ಸೂತ್ರಗಂತ ಹೇಳ್ಬೋದು ಸರ್. ಮುಖ್ಯವಾಗಿ ನಾವು ನಮಗೆ ಗೊತ್ತಿದ್ದಂಗೆ 4 ಸೂತ್ರಗಳ ಮೂಲಕ ನಾವು ಅಥವಾ ಕ್ರಮಗಳ ಮೂಲಕ ನಾವು ಮಾಡ್ಕೋಬೋದು. ಒಂದು ಜಲ ಸಾಕ್ಷರತೆ, ನೀರಿನ ಸಾಕ್ಷರತೆ. ನಾವು ಹೇಗೆ ಹಣಕಾಸಿನ ಸಾಕ್ಷರತೆ ಹೇಳ್ತೀವಿ, ಅಕ್ಷರ ಸಾಕ್ಷರತೆ ಹೇಳ್ತೀವಿ, ಜಲ ಸಾಕ್ಷರತೆ. ಜನರಲ್ಲಿ ಜಲ ಬಗ್ಗೆ ಸಾಕ್ಷರತೆ ಪಸರಿಸಬೇಕು. ಹೌದು, ತಿಳುವಳಿಕೆ ಕೊಡಬೇಕು. ಪ್ರತಿ ಹನಿ ನೀರನ್ನು ಸಹ ಉಳಿಸಲು ಅವರ ಆಂದೋಲನದಲ್ಲಿ ಭಾಗಿಯಾಗಲು ಪ್ರೇರೇಪಿಸಬೇಕು. ಅಂದ್ರೆ ಸಿಕ್ಕೈತಿ ನೀರಪ್ಪ ಅಂತ ಹೇಳಿ ನಾವು ಯಥೇಚ್ಛವಾಗಿ ಅದನ್ನ ಬಳಸೋದು ಚೆಲ್ಲುವುದು ಪೋಲ್ ಮಾಡೋದು ಬೇಡ. ಇದು ಒಂದನೇ ಕ್ರಮ, ಒಂದನೇ ಸೂತ್ರ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಹಾಗೂ ನಿರ್ಮಾಣ. ನಾವು ಹೇಳಿದಂಗೆ ಪ್ರಸ್ತುತ ಇರುವ ಜಲಮೂಲಗಳನ್ನು ಪುನಶ್ಚೇತನಗೊಳಿಸುವುದು, ಹೊಸ ಜಲ ಮೂಲಗಳನ್ನು ನಿರ್ಮಿಸುವ ಮೂಲಕ ಜಲ ಸಂರಕ್ಷಣೆ ಮಾಡುವುದು, ಇದು ಎರಡನೇದು. ಯಾಕಂತಂದ್ರೆ ನಾವು ಹೇಳಿದಂಗೆ ಇರುವಂತಹ ಒಂದು ಈಗ ಹಳ್ಳ ಕೊಳ್ಳ ಸೇರುವಂತಹ ನೀರನ್ನು ಕಡಿಮೆ ಮಾಡೋದು, ಜೊತೆಗೆ ಹೂಳನ್ನು ಹೊರಗೆ ತೆಗೆಯೋದು, ಈಗ ಹೊಂಡಗಳನ್ನು ಮಾಡಿಕೊಳ್ಳೋದು, ಈಗ ಚೆಕ್ ಡ್ಯಾಮ್ಗಳನ್ನು ಮಾಡಿಕೊಳ್ಳೋದು. ಮತ್ತೆ ಮೂರನೇದಾಗ ಹೇಳ್ಬೇಕಂತಂದ್ರೆ ನೀರಿನ ಪ್ರಜ್ಞಾವಂತ ಬಳಕೆ. ಹೌದು, ವಿವೇಚನೆಯಿಂದ ನೀರಿನ ಜಾಗೃತಿ ಮತ್ತು ದಕ್ಷತಾ ಉಪಯೋಗವನ್ನು ಪ್ರೋತ್ಸಾಹಿಸಬಹುದು. ಪ್ರಿಸೈಸ್ಲಿ ನಾವು

ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಭಾ ಕಲ್ಪತರ ಒಂದೇ, ಸಭಾ ಕಲ್ಪತರ ಒಂದೇ, ವೇದ ಸಾಚೇಪತ ಜೀವಿತಂ ಶಾಸ್ತ್ರ ಪುಷ್ಪ ಸಮಾವಿತಂ ಮಿತ್ರೇದ್ಯುಪಾಸ್ವಾವಿತಂ. ಕೊಡು ಕಷ್ಟ ಬಡತನವು ಸುಡು ಸುಡು ಜನ್ಮ ಧನವಂತರಡಿಗೆ ಪೋಗಿ ಜಗಳಿ ಭಾಗಿ ತನುಮಾನವಾನೊತ್ತಿಸಿ ಜೀವ ಪಾಲಕ ಧೇವಯನ್ನನು ಧೀವಯನ್ನನು ರಕ್ಷಿಸನ್ನನು ಕೂಲಗಳ ಕೆರಪೇದರು ಎಂದು ಧರಣೆ ಕಳು ಕಷ್ಟ ಬಡತನವು ಸುಡು ಸುಡು ಜನ್ಮ ಬಂದಿ ಒಳಗೆ ಕುಂದೂರಾಲತ್ತುವಾರು ಮಂದಮತಿಯಾಗಿರಲು ಹವನ ಪನ ಎಡೆಯ ಮೇಲೆ ಚರಣ ಇಡಲಿ ಬಹುದು ಸಿದ್ಧ ಮನವಿನ ಧುಮಕದ ಕಲೀಬಹುದು. ಘೋರತನದಲ್ಲಿ ದಾರಿದ್ರತನವನು ಪಾರುಗಾಲನು ಶಿರಪುರೀಷ ಘೋರತನದಲ್ಲಿ ದಾರಿದ್ರತನವನು ಪಾರುಗಾಲನು ಶಿರಪುರೀಷ ಕಡು ಕಷ್ಟ ಬಡತನವು ಸುಡು ಸುಡು ಜನ್ಮ